ಹಾಗೂ ಶೌಚದ ನಂತರ ಕೈಯನ್ನು ಸಾಬೂನು ಬಳಸಿ ಶುಭ್ರವಾಗಿ ತೊಳೆದುಕೊಳ್ಳಿ. ರೋಗಾಣುಗಳಿಂದಾಗಿ ಮತ್ತು ಸ್ವಚ್ಛತೆಯ ಕೊರತೆಯಿಂದಾಗಿ ನಮ್ಮನ್ನು ಬಾಧಿಸುವ ರೋಗಗಳಿಂದ ಮುಕ್ತರಾಗಲು ಇದು ಸೂಕ್ತ ಮಾರ್ಗ. ಈ ಕುರಿತು ವಿಶೇಷವಾಗಿ ಮಕ್ಕಳಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡೋಣ. ನೆನಪಿರಲಿ, ಸ್ವಚ್ಛತೆಯೇ ಆರೋಗ್ಯ, ಉತ್ತಮ ಆರೋಗ್ಯ ನೆಮ್ಮದಿಯ ಕೀಲಿಕೈ. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ರೈತ ಬಾಂಧವರೇ, ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಹಾಗೂ ನಮಸ್ಕಾರ. ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೇಳೋಣ ಸುಗಂಧರಾಜ ಹೂವಿನ ಕೃಷಿ ಅನುಭವ ಕುರಿತು ಶ್ರೀ ಬಸವರಾಜ ಹೂಗಾರ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಕಮಲಾಪುರ ಗ್ರಾಮದ ಯುವ ರೈತರಾಗಿರ್ತಕ್ಕಂಥ ಬಸವರಾಜ ಹೂಗಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಲಾಭದಾಯಕವಾಗಿರ್ತಕ್ಕಂಥ ಸುಗಂಧರಾಜ ಹೂವಿನ ಬೆಳೆಯನ್ನು ಬೆಳೀತಾ ಬರ್ತಾ ಇದ್ದಾರೆ. ಆ ಕೃಷಿಯ ಅನುಭವಗಳನ್ನು ನಮ್ಮೊಂದಿಗೆ ಇವತ್ತು ಹಂಚಿಕೊಳ್ತಿದ್ದಾರೆ. ನಮಸ್ಕಾರ ಬಸವರಾಜ್ ಅವರೇ. ನಮಸ್ಕಾರ ಸರ್. ಬಸವರಾಜ ಹೂಗಾರ್ ಅಂದರೆ ನೀವು ಹೂವಿನ ವ್ಯಾಪಾರಿಗಳೇ. ಹಾಂ ಸರ್. ಎಷ್ಟು ವರ್ಷಗಳಿಂದ ಈ ವ್ಯಾಪಾರ ನಡೀತಾ ಇದೆ? ಈ ತಲೆ ತಲಾಂತರದಿಂದ ಈಗ ನಮ್ಮ ಯಜಮಾನ್ರು ಏನು ಬಂದಿದೆ ಸರ್, ಅದನ್ನೇ ನಾವು ಮತ್ತೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಎಲ್ಲೆಲ್ಲಿ ಇದೆ ವ್ಯಾಪಾರ ನಿಮ್ಮದು? ನಮ್ಮೂರಲ್ಲೇ ಇದೆ ಸರ್, ಕಮಲಾಪುರದಲ್ಲಿ. ಹಾಂ ಸರ್. ನಮ್ಗೆ ಎಷ್ಟು ಬೇಕಷ್ಟು ತೊಗೊಂಡು ಇನ್ನು ಉಳಿಕೆಯದನ್ನ ಹಾಸ್ಪಿಟಲ್ ಹಾಕ್ತೀವಿ ಸರ್. ಹೊಸಪೇಟೆಗೆ ಕಳಿಸ್ಬೇಕು. ಬಸವರಾಜ ಹೂಗಾರ್ ಅವರು ಕೃಷಿಕರು. ಹಾಂ ಸರ್. ಯಾವಾಗಿನಿಂದ ಕೃಷಿ ಮಾಡ್ತಾ ಇದ್ರಿ ಸರ್? ನಂದು 10th ಮುಗಿದ ಮೇಲೆ ಆರ್ಥಿಕ ಪರಿಸ್ಥಿತಿ ಸರಿಯಾಗಿರಲಿಲ್ಲ, ಹಂಗಾಗಿ ನಾನು ನಮ್ಮ ಅಪ್ಪನ ಕಡೆಯಿಂದ ನಾವು ಹೂವಿನ ವ್ಯಾಪಾರ ಮಾಡ್ಕೋಂತ ವ್ಯವಸಾಯ ಕಡೆಗೆ ನಾವು ಸೇರಿದ್ವಿ ಸರ್. ನಿಮ್ಮ ತಂದೆಯವರು ವ್ಯವಸಾಯ ಮಾಡ್ತಾ ಇದ್ರು? ಹಾಂ ಸರ್. ವ್ಯವಸಾಯ ಏನೇನು ಬೆಳೀತಾ ಇದ್ರು ಅವಕ್ಕೆಲ್ಲ ಸರ್? ಕಬ್ಬು, ಬಾಳೆ, ಭತ್ತ, ಹೂ. ಮೊದಲೆಲ್ಲ ಕಾಕಡೆ ಇತ್ತು ಸರ್, ಈಗ ನಮ್ಮ ಅಮ್ಮವರು ನಮ್ಮ ಕಕ್ಕಿಯರು ಅವರೆಲ್ಲರೂ ಹೋಗ್ತಾ ಇದ್ರು. ಅದು ಸ್ವಲ್ಪ ಲೇಬರ್ ಪ್ರಾಬ್ಲಮ್ ಇದಾದಾಗಿಂದ ಈಗ ನಮಗೆ ಸುಗಂಧರಾಜ ಹೂವು ಜಲ್ದಿ, ಯಾಕಂದ್ರೆ 9 ಗಂಟೆಗೆಲ್ಲ ನಾವು ಕಟಾವು ಮಾಡ್ಬೋದು ಸರ್, ಸುಲಭ ಸರ್. ಹಾಗಾಗಿ ಈ ಸುಗಂಧರಾಜ ಹೂವನ್ನ ಸ್ವಲ್ಪ ಚಾಯ್ಸ್ ಮಾಡ್ಕೊಂಡಿದ್ದೀವಿ ಸರ್. ಕಾಕಡ ಮಲ್ಲಿಗೆಗಿಂತ ಸುಗಂಧರಾಜ ಲೇಬರ್ ಮ್ಯಾನೇಜ್ ಮಾಡ್ಬೋದು. ಲೇಬರ್ ಇಲ್ಲಾಂದ್ರೂ ಕೂಡ ನಾವು ಫ್ಯಾಮಿಲಿಯನ್ನು ಮೇಂಟೈನ್ ಮಾಡ್ಬೋದು ಸರ್. ಬಿಡಿಸೋದು ಸುಲಭ? ಹಾಂ ಸರ್, ಬಿಡಿಸೋದು ಸುಲಭ ಸರ್. ಬೇಗ ಬಿಡಿಸ. ಹಾಂ, ಬೇಗ ಬಿಡಿಸ. ಎಷ್ಟು ವರ್ಷದಿಂದ ಈ ಸುಗಂಧರಾಜ ಹೂವನ್ನು ಬೆಳೀತಾ ಇದ್ರಿ? ಇವಾಗ ನನ್ನ ಕಡೆಯಿಂದ ಈಗ ನಮ್ಮ ಅಪ್ಪರ ಬಿಟ್ಟೆಯಿಂದ ನಾನು 6 ವರ್ಷದಿಂದ ಅದರಲ್ಲಿ ತೊಡಗಿದ್ದೆ ಸರ್. ನಿಮ್ಮ ತಂದೆಯವರು ಸುಗಂಧರಾಜ ಹೂವು ಬೆಳೀತಾ ಇದ್ರು? ಹಾಂ ಸರ್. 6 ವರ್ಷಗಳಿಂದ ನೀವು ಮಾಡ್ತಾ ಇದ್ರಿ? ಸುಗಂಧರಾಜ ಹೂವು ಇದು ಲಾಭದಾಯಕ ಅಂತ ನಿಮಗೆ ಯಾವಾಗ ಇದು ಮನವರಿಕೆ ಆಯಿತು? ಹೊರಗಡೆ ಮಾರ್ಕೆಟಿಗೂ ನಮಗೂ ಮಾರ್ಕೆಟಿಗೂ ಈಗ ನಮ್ಮ ಭತ್ತ ಆಮೇಲೆ ಕಬ್ಬು ಇವೆಲ್ಲದಕ್ಕೂ ಖರ್ಚು ವೆಚ್ಚಗಳು ನೋಡ್ಕೊಂಡು ಹೋಗೋದೇ ಈ ಸುಗಂಧರಾಜ ಹೂವು. ಕೃಷಿಯ ಬೇರೆ ಬೆಳೆಗಳ ಖರ್ಚು ವೆಚ್ಚಗಳನ್ನು ನಮಗೆ ಸೋಮವಾರಕ್ಕೊಂದ್ಸಲ ನಮಗೆ ಲೇಬರ್ಗೆ ಅಮೌಂಟ್ ಪೇಮೆಂಟ್ ಮಾಡೋದ್ರಿ ಸರ್. ನಮಗೆ ಎಷ್ಟು ಬೇಕಷ್ಟು ತಗೊಂಡು ಹೊರಗಡೆ ಮಾರ್ಕೆಟ್ಗೆ ಆಗೋದ್ರಿಂದ ಅದು ಬಂದಂತ ಹಣದಿಂದ ನಾವು ಲೇಬರ್ಗಳಿಗೆ ಅದರಿಂದ ಅದನ್ನ ಇದು ಅಡ್ಜಸ್ಟ್ ಮಾಡ್ತೀವಿ ಸರ್. ಅಂದ್ರೆ ಕೃಷಿಯ ಬೇರೆ ಬೆಳೆಗಳ ಹಣಕಾಸಿನ ನಿರ್ವಹಣೆಯನ್ನ ಸುಗಂಧರಾಜ ಹೂವು ಮಾಡುತ್ತೆ. ಹಾಂ ಸರ್. ಅಷ್ಟು ಪ್ರಾಫಿಟಬಲ್ ಸರ್, ಮತ್ತೆ ಸರಿಯಾದ ಸಮಯಕ್ಕೆ ಸಕಾಲಕ್ಕೆ ನಿಮ್ಗೆ ಹಣ ಬಂದ್ಬಿಡ್ತಾರೆ. ಆಮೇಲೆ ಇದರಿಂದ ಏನ್ ಹಿಂದ್ಗಡೆ ನಾವು ಸೇವ್ ಡೆಪಾಸಿಟ್ ಅಂತ ಇರುತ್ತಲ್ಲ ಸರ್, ಭತ್ತ ಬಾಳೆ ಇದೇನಿದೆ ಅಲ್ಲ ಅದೆಲ್ಲ ಸೇವ್ ಡೆಪಾಸಿಟ್ ಸರ್. ಯಾಕಂದ್ರೆ ಲೇಬರ್ದು ವಾತಾವರಣದಿಂದ ಇದೆಲ್ಲ ಮುಕ್ತ ಆಗ್ಬಿಡುತ್ತಲ್ಲ ಸರ್, ಪೇಮೆಂಟ್ ಎಲ್ಲ ಅವ್ರಿಗೆ ಆಗ್ಬಿಡ್ತಾವ ಅಂದ್ರೆ ಬೇರೆದೆಲ್ಲ ನಮಗೆಲ್ಲ ಸೇವ್ ಅಮೌಂಟ್ ಸರ್. ಇದೇನಪ್ಪ ಅಂದ್ರೆ ಡೈಲಿ ವಾರಕ್ಕೊಂದ್ಸಲ ನಮಗೆ ಅಮೌಂಟ್ ಆಗ್ಬಿಡುತ್ತೆ ಸರ್. ಇದು ಮನೆಗೂ ಎಷ್ಟು ಬೇಕಷ್ಟು ವ್ಯಾಪಾರಕ್ಕೂ ಆಗುತ್ತೆ, ಇನ್ನೊಂದು ನಮಗೆ ಲೇಬರ್ ಖರ್ಚಿಗೂ ಆಗದೆ ಸರ್. ಹಾಗಾಗಿ ಇದನ್ನ ಒಂದು ಕ್ರಾಪ್ ಇಂದ ಇನ್ನೊಂದು ಕ್ರಾಪಿಗೆ ಡೆವಲಪ್ ಮಾಡ್ಕೊಂತ ಹೋಗ್ತಾ ಇದೀವಿ ಹೊರತಾಗಿ ನೆಗ್ಲೆಕ್ಟ್ ಮಾಡಿದಲ್ಲ ಸರ್. ಇದು ಎಷ್ಟು ಅವಧಿಯ ಬೆಳೆ ಇದು ಸರ್? ಇದು 3 ವರ್ಷ ಸರ್. 3 ವರ್ಷದವರೆಗೆ ಬರ್ತದೆ. ನಾವು ಹೇಗ್ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಹಾಗೆ ಸರ್. ಮ್ಯಾಕ್ಸಿಮಮ್ 3 ವರ್ಷ? ಹಾಂ ಸರ್. ಮತ್ತೆ ನೀವು 7ನೇ ವರ್ಷಕ್ಕೆ ರೈಸಿಂಗ್ ಜಾಸ್ತಿ ಸರ್. 1ನೇ ವರ್ಷ ಸ್ವಲ್ಪ ರೈಸಿಂಗ್ ಕಮ್ಮಿ, 7ನೇ ವರ್ಷ ಜಾಸ್ತಿ, ಆಮೇಲೆ ಮತ್ತೆ 3ನೇ ವರ್ಷ ಮತ್ತೆ ರೈಸಿಂಗ್ ಕಮ್ಮಿ ಆಗುತ್ತೆ ಸರ್. ಆಮೇಲೆ ಮತ್ತೆ ಪ್ಲಾಂಟೇಶನ್ ಮತ್ತೆ ಬೇರೆ ಕಡೆ ಸದ್ಯ ಮಾಡ್ಬೇಕಾ? ಹಾಂ ಸರ್. ಈಗ ಆ ಗಡ್ಡೆನ ಮತ್ತೆ ಬೇರೆ ಕಡೆ ಪ್ಲಾಂಟೇಶನ್ ಮಾಡೋದು ಸರ್, ಒಂದೇ ಕಡೆ ಇದಾಗಲ್ಲ. ಯಾಕಂದ್ರೆ ಗಡ್ಡೆ ತೊಗೊಳ್ಲಿಕ್ಕೆ ಹೋದ್ನಪ್ಪ ಅಂದ್ರೆ ಬೇರೆ ಕಡೆಗೆ ದುಬಾರಿ ಆಗುತ್ತೆ ಸರ್. ಅದೇ ಗಡ್ಡೆನ ನಾವು ಬೀಜ ಉಪಚಾರ ಮಾಡ್ಕೊಂಡು ಬೇರೆ ಕಡೆಗೆ ನಾವು ಪ್ಲಾಂಟೇಶನ್ ಮಾಡ್ಕೊಂಡು. ಈ ಪ್ಲಾಂಟೇಶನ್ ಮಾಡುವ ವಿಧಾನ ಹೇಗೆ? ನಾವು ಅದೇ ಸರ್, ಈಗ ಫಸ್ಟ್ ರೆಂಟೆ ಗುಂಟೆ ಹೊಡ್ಕೊಂಡು ಆಮೇಲೆ ಗೊಬ್ಬರ ಅಂತ ನಾವು ಒಂದು ಎರಡು ಟನ್ನಿಂದ 3 ಟನ್ ಹಾಕಿದ್ವಿ ಮೊದಲೆಲ್ಲ. ಯಾವ ಗೊಬ್ಬರ? ಹಾಂ ಸರ್, ಈ ಸಾವಯವ ಗೊಬ್ಬರ ಸರ್. ಸಾವಯವ ಹಾಂ ಗೊಬ್ಬರನ್ನು ಬಳಸಿ. ಯಾಕಂದ್ರೆ ಮೊದಲೆಲ್ಲ ದನಗಳು ಇದ್ದವು ಸರ್, ಈಗ ಹತ್ತಿ ಪ್ರಮಾಣ ಸ್ವಲ್ಪ ಕಮ್ಮಿ ಮಾಡ್ಕೊಬಂದಿದ್ದೀವಿ ಸರ್. ಈಗ ಯಜಮಾಡ್ರೆಲ್ಲ 10 ಟನ್ 5 ಟನ್ ಹಂಗೆ ಹೊಡ್ಕೊಬಂದ್ರೆ ಈಗ ನಾವು 7 ಟನ್ 3 ಟನ್ ಇಲ್ತೀವಿ ಸರ್. ರಸಗೊಬ್ಬರಗಳು ಸ್ವಲ್ಪ ಅತಿಯಾದ ಪ್ರಮಾಣ ಕೊಡಬಾರ್ದು ಸರ್ ಅದಕ್ಕೆ. ಕೊಡಬಾರ್ದು. ಹಾಂ ಸರ್. ಎಷ್ಟಿರ್ಬೇಕಪ್ಪ ಅಂದರೆ ಆ ಡೋಸಸ್ ಇರೋದು ಸರ್, ತಿಂಗಳಿಗೆ ಒಂದ್ಸಲ ಅಂತೆ ಆ ಡೋಸಸ್. ಆಮೇಲೆ ಕೀಟನಾಶಕ ಆಮೇಲೆ ಗ್ರೋ ಪ್ರಮೋಟರ್ ಅಂತ ನೋಡ್ಕೊಂಡ್ಬಿಟ್ರೆ ಸರ್ ಅದು, ಅದರಲ್ಲಿ ಯಾವ್ದಾದಂಥ ಇದು ಬರಲ್ಲ ಸರ್. ಈಗ ಸುಗಂಧರಾಜಿ ಹೂವಿನ ಸಸಿಯನ್ನು ಎಲ್ಲಿಂದ ತರುತ್ತೀರಿ? ನಮ್ಮ ಕಡೆ ಸರ್ ಒಂದ್ಸಲ. ನಿಮ್ಮಲ್ಲಿ ಸಿಗ್ತದೆ? ಹಾಂ ಸರ್, ನಮ್ಗೆ ವರ್ಷ ಒಂದು ಎಕ್ರಿಗೆ ನಾವು ಡೆವಲಪ್ಮೆಂಟ್ ಮಾಡಿದ್ದೆ ಸರ್, ಅದನ್ನು ನೆಕ್ಸ್ಟ್ ವರ್ಷ ಮತ್ತೆ ಇನ್ನೂ 2 ಎಕ್ರಿ ಕೊಡ್ಬೋದು ಸರ್ ನಾವು. ಕೊಡ್ಬೋದು. ಅದು ಕೂಡ ನಮಗೆ ಲಾಭದಾಯಕ ಸರ್. ಮಾರಾಟ ಹಾಂ ಮಾಡ್ತೀರಿ? ಸರ್, ಮಾರಾಟ ಮಾಡ್ತೀವಿ. ಈಗ ಹೇಳಿ, ನಾಟಿ ಮಾಡಿದ ಮೇಲೆ ಏನೇನು ನಿರ್ವಹಣೆಯ ಕೆಲಸಗಳಿರ್ತದೆ? ನೀರಾವರಿಯಲ್ಲಿ ಏನು ಸರ್, ಇವಾಗ ಫಸ್ಟಲ್ಲಿ ಬೆಡ್ಡಿಂಗ್ ಪ್ರಮಾಣ ಇರುತ್ತಲ್ಲ ಸರ್, ಟ್ರ್ಯಾಕ್ಟ್ರಿಯಲ್ಲಿ 2 ಮಡಿಕೆ ಆಗುತ್ತೆ. ಆದಮೇಲೆ ಮತ್ತೆ ಎತ್ತುಗಳ ಮಡಿಕೆ ಇಲ್ಲೇ ಬೋದ್ ಮಾಡ್ಕೊಂತೀವಿ ಸರ್, 3 ಸಾಲಿಂದ ಸಾಲು 3 ಅಡಿ. ಆಮೇಲೆ ಏನಿಲ್ಲ, ನೀರಿನ ಪ್ರಮಾಣ ನೋಡಿಕೊಂಡು ನಾಟಿ ಯಾವಾಗ ಮಾಡ್ಬೇಕು ಯಾವಾಗಿಲ್ಲ ಅಂತೇಳಿ. ಇವಾಗ ನಮಗೆ ಬೇಕಾದಪ್ಪ ಅಂತಂದರೆ ಆಗಸ್ಟಲ್ಲಿ ಮಾಡ್ಕೊತೀವಿ, ಇಲ್ಲಪ್ಪ ಅಂದರೆ ಜನವರಿಯಲ್ಲಿ ಮಾಡ್ಕೊತೀವಿ. ಯಾಕಂದ್ರೆ ಶ್ರಾವಣ ಮಾಸದಲ್ಲಿ ಒಳ್ಳೆ ಮಾರ್ಕೆಟ್ ಸರ್, ಶ್ರಾವಣ ಮಾಸ ಆದಮೇಲೆ ಕಾರ್ತಿಕ ಬರುತ್ತೆ, ಅಲ್ಲಿಂದ ಜಾತ್ರೆ ಬರುತ್ತೆ. ನಾವು ಮಾರ್ಕೆಟ್ ಲೆಕ್ಕ ನೋಡಿದ ಮೇಲೆ ನಾವು ಪ್ಲಾಂಟೇಶನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಯಾವ ತಿಂಗಳಲ್ಲಿ ಪ್ಲಾಂಟೇಶನ್ ಮಾಡಿದ್ರೆ ಸೂಕ್ತ ಇದು? ಸರ್, ಇದು ಆಗಸ್ಟಲ್ಲಿ ಬಂದಪ್ಪ ಅಂತಂದರೆ ಸ್ವಲ್ಪ ಹೂವು ಇಳುವರಿ ಇರೋದಿಲ್ಲ. ಡಿಸೆಂಬರಲ್ಲಿ ಮಾಡಿದ್ನಪ್ಪ ಅಂತಂದರೆ ನಮಗೆ ಶ್ರಾವಣ ಮಾಸದಲ್ಲಿ ಏನಾದರೂ ಕೂಡ 100 ರಿಂದ 150 200 ರೂಪಾಯಿ ಮಾರ್ಕೆಟ್ ಸಿಗುತ್ತೆ. ಆಮೇಲೆ ಕಾರ್ತಿಕದಲ್ಲಿ ಹೂವು ರೈಸಿಂಗ್ ಆಗುತ್ತೆ ಸರ್, ಮತ್ತೆ ಅಲ್ಲಿಂದ ಕೂಡ ನಮಗೆ ಸಣ್ಣ ಸಣ್ಣಕ್ಕೆ ಅಂದ್ರೂ ಕೂಡ 20 ರಿಂದ 30 ಸಾವಿರ ರೂಪಾಯಿ ಬರೀ ಒಂದು ವಾರಕ್ಕೆ ಪೇಮೆಂಟ್ ಆಗುತ್ತೆ ಸರ್. ದಿನ ಬಿಡಿಸೋದಿರ್ತದೆ? ಹಾಂ ಸರ್, ದಿನ ಬಿಡಿಸೋದು ಸರ್. ದಿನ ಬರ್ತದೆ? ಹಾಂ ಸರ್. ಎಷ್ಟು ಕೆಜಿ ಬರುತ್ತೆ ಸರ್ ಇಳುವರಿ ಪ್ರಮಾಣ? ನಾವು ಹೆಂಗೆ ಅದನ್ನ ಡೆವಲಪ್ಮೆಂಟ್ ಮಾಡ್ಕೊತೀವಿ ಹಾಗೆ ಇಳುವರಿ ಇರ್ತದೆ. ಈಗ ನಿಮ್ಮ ಸರ್, ಈಗ ಅದು ಎಕರೆಗೆ 40 ರಿಂದ 50 ಎಕರೆ ಮ್ಯಾಕ್ಸಿಮಮ್ ಇರ್ಬೋದು ಸರ್. ಅತಿಯಾದ ಇಳುವರಿ ನಾವು ಈಗ ನಾವು ಹೊಲನ ಉಳುಮೆ ಮಾಡ್ಕೊಂಡು ಈಗ ಗೊಬ್ಬರ ನಿರ್ವಹಣೆ ಮಾಡ್ಕೊತೀವಿ, ಅದ್ರ ಮೇಲೆ ಹೂವಿನ ರೈಸಿಂಗ್ ಪ್ರಮಾಣ ಜಾಸ್ತಿ ಇರುತ್ತೆ ಸರ್. ಅಲ್ಲ, ಈಗ ದಿನಕ್ಕೆ ಎಷ್ಟು ಕೆಜಿ ಸಿಗುತ್ತೆ ಅಂತ? ಈಗ ಮ್ಯಾಗ್ 20 ಕೆಜಿ ಐತೆ. 20 ಕೆಜಿ ಸಿಕ್ಕೆ ಹಾಂ ಸಿಗುತ್ತೆ. ಮಾರ್ಕೆಟ್ ಎಲ್ಲಿ ಕಳಿಸ್ತೀರ? ಹೊಸಪೇಟೆ ಮಾರ್ಕೆಟ್ ಸರ್. ಏನು ರೇಟ್ ಇದೆ ಈಗ? ಈಗ ಜಾತ್ರೆ ಮಾರ್ಕೆಟ್ ಅಲ್ಲ ಸರ್, ಈಗ ಕಾಕಡೆ ಇಲ್ಲ ಸರ್, ಈಗ ಇದು ಹೂವಿನ ಹಾರಕ್ಕೆ ಭಾಳ ಹೋಗುತ್ತೆ ಸರ್. 9 ರೂಪಾಯಿ ರೇಟ್ ಇದೆ ಸರ್. 9 ರೂಪಾಯಿ ರೇಟ್ ಇದೆ. ಹಾಂ ಸರ್. ದಿನಕ್ಕೆ 20 ಕೆಜಿ ಸಿಗುತ್ತೆ. ಹಾಂ ಸರ್. ಹೌದಾ? ಹಾಂ ಸರ್. ಹಾಂ, 20 ಕೆಜಿ ಆದರೆ ದಿನಕ್ಕೆ 1500 1600 ಸಿಗತ್ತೆ, ನಿಮಗೆ ಆದಾಯ ಬರ್ತಾನೆ ಇರ್ತದೆ. ಅದೇ ಶ್ರಾವಣ ಮಾಸದಲ್ಲಿ ಹೇಳ್ತೀನಲ್ಲ ಸರ್, ನಮಗೆ ಏನಪ್ಪ ಅಂತಂದ್ರೆ ನಮ್ಮ ರೈತರಿಗೆ ಶ್ರಾವಣ ಮಾಸ ಕಾರ್ತಿಕ ಮಾಸ ಈ ಜಾತ್ರೆ ಟೈಮಲ್ಲಿ ಆಮೇಲೆ ಸಣ್ಣ ಮಗ್ಗಿ ಮೂವ್ಮೆಂಟ್ ಸ್ಟಾರ್ಟ್ ಆಗ್ತದೆ ಸರ್, ಇದು ಆರೋಗ್ಯ ಭಾಳ ಯೂಸಬಲ್ ಸರ್. ಹಾರಕ್ಕೆ ಜಾಸ್ತಿ ಆರೋಗ್ಯ ಸರ್, ಯಾಕಂದ್ರೆ ಇದು ಸಣ್ಣ ಮಗ್ಗಿ ಬಂದು ಸಣ್ಣದು ಬರುತ್ತೆ ಸರ್, ಆರ ಅಷ್ಟು ಫ್ಯಾಕ್ಟ್ ಪರ್ಸೆಂಟೇಜ್ ಕಾಣಲ್ಲ ಏನಿಲ್ಲ, ಹಂಗಾಗಿ ಇದನ್ನ ಭಾಳ ಯೂಸ್ ಮಾಡ್ಕೊತಾರೆ ಸರ್. ಅವಾಗ ನಮಗೆ ಮಾರ್ಕೆಟಿಂಗ್ ಸಿಗುತ್ತೆ ಸರ್, ಕಾಕಡೆ ಇದ್ದಾಗ ನಮಗೆ ಇದು ಮಾರ್ಕೆಟ್ ಸಿಗಲ್ಲ ಸರ್, ಅವಾಗ ಎಷ್ಟಿದ್ರು ಕೂಡ 30 40 ಇದ್ದೇ ಇರುತ್ತೆ ಸರ್. 6 ತಿಂಗಳು ಮಾರ್ಕೆಟ್ ಇದ್ರೆ 6 ತಿಂಗಳು ಮಾರ್ಕೆಟ್ ಹೊರತಾ ಇದ್ದೇ ಇರುತ್ತೆ ಸರ್. ಈ ಜನವರಿಯಿಂದ ಅಂತಂದ್ರೆ ಶಬರಿಮಲೆ ಹೋಗೋರು, ಆಮೇಲೆ ಜಾತ್ರೆ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಸರ್, ಜನವರಿಯಿಂದ ಸಣ್ಣಮಗಿ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್. ನಮಗೆ ಅವಾಗ ಸ್ಟಾರ್ಟ್ ಆದ್ನಪ್ಪ ಅಂತಂದ್ರೆ ಈ ಬೇಸಿಗೆಗೆ ಅದು ಒಂದು 20 ಕೆಜಿ ಇರ್ತಿದ್ದೀನಿ ಅಂದ್ರೆ ಒಂದು 5 ಕೆಜಿ 6 ಕೆಜಿ 8 ಕೆಜಿ ಮ್ಯಾಕ್ಸಿಮಮ್ ಒಂದು 10 ಕೆಜಿ ಅರ್ಧ ಇರ್ತೀವಿ. ನಾ ಸರ್, ನಮ್ಮ ನೀರಾವರಿಗೆ ಬಂದ ಇದಾಗುತ್ತೆ ಸರ್, ಒಂದು 10 ಕೆಜಿ ಅರ್ಧ ಇರ್ತೀವಿ. ಧಾರ್ಮಿಕ ಚಟುವಟಿಕೆಗಳು ಯಾವಾಗ ಶುರುವಾಗ್ತದೆ ಅವಾಗ ನಾವು ನಿಮಗೆ ಹಾಂ ಸರ್, ಬೇಡಿಕೆ? ಅದರಲ್ಲಿ ನಾವು ಮೊದಲಿಂದ ಯಜಮಾಡ್ರೆ ಹೇಗೆ ಇದು ಮಾಡ್ಕೊಂಡು ಹೋಗಿದ್ದಾರೆ ಆ ಟೈಮಿಗೆ ನಾವು ಹೆಂಗೆ ಬರ್ತೀವಿ ಸರ್, ಅದರಲ್ಲಿ ನಾವು ಅದೇ ಪ್ರಕೃತಿನೇ ಅಳವಡಿಸ್ಕೊಂಡಿದ್ದ ಹೊರತಾಗಿ ಮತ್ತೆ ಬೇರೆ ಇದು ಮಾಡ್ಕೊಂಡಿಲ್ಲ ಸರ್. ಯಾಕೆ ನಮಗೆ ಮಾರ್ಕೆಟ್ ಡೆವಲಪ್ಮೆಂಟ್ ಅಲ್ಲ ಸರ್ ಮೇನ್. ಸುಗಂಧರಾಜ ಬೆಳೆಗೆ ಹಾಂ ಸರ್, ಏನು ಸಮಸ್ಯೆಗಳು ಹೆಚ್ಚಾಗಿ? ಒಂದು ಬೂದ್ ರೋಗ ಬರುತ್ತೆ, ಒಂದು ವೈಟ್ ಸ್ಟ್ರಿಪ್ಸ್ ಅಂತ ಬರುತ್ತೆ ಸರ್, ಬ್ಲ್ಯಾಕ್ ಸ್ಟ್ರಿಪ್ಸ್ ಅಂತ ಬರುತ್ತೆ. ಯಾವ ಹಂತದಲ್ಲಿ ಬರ್ತದೆ ಸರ್? ಅದು ಸ್ಟೇಜ್ ಯಾವಾಗ ತನ್ನ ಗಾತ್ರ ಗುನ್ನಿಗೆ ಗುನ್ನಿಗೆ ಯಾವಾಗ ಇದಾಗುತ್ತೆ ಸರ್ ಅದು? ಅವಾಗ ಇದಾಗುತ್ತೆ ಸರ್. ಫಸ್ಟ್ ಪ್ಲಾಂಟೇಶನ್ ಮಾಡಿದಾಗಿಂದ 3 ತಿಂಗಳು ತಗೊಂಡ ಬರಲ್ಲ ಸರ್, 3 ತಿಂಗಳಿಗೆ 1 ಕಡ್ಡಿ ಸ್ಟಾರ್ಟ್ ಆಗುತ್ತೆ ಸರ್, ಆಮೇಲಿಂದ 3 ತಿಂಗಳಿಗೆ ಗುನ್ನಿಗಳು ಸ್ಟಾರ್ಟ್ ಆಗ್ತದೆ ಸರ್. ಬಡ್ಡಿ ಹೇಗೆ ಹೇಗೆ ಕೌಲು ಹೊಡ್ಕೊಂಡು ಹೋಗುತ್ತೆ ಅವಾಗ ಬಡ್ಡಿ ಹೇಗೆ ಜಾಸ್ತಿ ಆಗುತ್ತೆ ಆ ಟೈಮಲ್ಲಿ ವೈಟ್ ಸ್ಟ್ರಿಪ್ಸ್ ಆಮೇಲೆ ಬ್ಲ್ಯಾಕ್ ಸ್ಟ್ರಿಪ್ ಎರಡು ಇದಾಗುತ್ತೆ ಸರ್. ಹೇಗೆ ನಿರ್ವಹಣೆ ಮಾಡ್ತೀರಿ ಅವನ್ನ? ಸರ್, ಅದಕ್ಕೆ ಕೀಟನಾಶಕ ಇದೆ, ಕೀಟನಾಶಕ ಜೈವಿಕವಾದದ್ದು ಅಥವಾ ಜೈವಿಕನು ಮಾಡ್ತಾ ಇದ್ವಿ, ಜಲ್ದಿ ಅದಕ್ಕೆ ಇದಾಗ್ಲಿಲ್ಲಪ್ಪ ಅಂತಂದ್ರೆ ಮಾರ್ಕೆಟಿಗೆ ಆಗ್ಲಿ ಅದನ್ನ ನಾವು ರಾಸಾಯನಿಕ ಯೂಸ್ ಮಾಡ್ಲೇಬೇಕಾಗುತ್ತೆ ಸರ್. ರಾಸಾಯನಿಕ ಬಳಸ್ತೀವಿ. ಹಾಂ ಸರ್, ಮತ್ತೆ ಮಾರ್ಕೆಟ್ ಡೆವಲಪ್ಮೆಂಟ್ ಅಲ್ಲ ಸರ್ ಮೇನ್. ಯಾಕಪ್ಪ ಅಂದ್ರೆ ರೈಸಿಂಗ್ ಮೂವ್ಮೆಂಟ್ ಇದ್ದಲ್ಲಿ 150 200 300 ರೂಪಾಯಿ ತಗೊಂಡು ಹೋಗುತ್ತೆ ಸರ್ ಇದು. ನಮಗೆ ಶ್ರಾವಣ ಮಾಸದಲ್ಲಿ ಒಂದು ಕಾರ್ತಿಕ ಮಾಸದಲ್ಲಿ 250 300 ರೂಪಾಯಿ ತಗೊಂಡು ಹೋಗುತ್ತೆ ಸರ್. ಥಂಡಿ ಹೇಗಿರುತ್ತೆ ಆಗ ರೈಸಿಂಗ್ ಸ್ಟಾರ್ಟ್ ಸರ್. ಯಾಕಪ್ಪ ಅಂದ್ರೆ ಇದನ್ನ ಪೂರ್ತಿ ನೀರಾವರಿಗೆ ಮಾಡಕ್ ಆಗಲ್ಲ ಸರ್, ಇದು ಮಸಾರಿಗೆ ಮಾಡಬೇಕು. ಮಸಾರಿಗೆ ಹೆಂಗ್ ಮಾಡ್ತೀವಿ ಅಷ್ಟು ಇಳುವರಿ ಜಾಸ್ತಿ ಸರ್ ಇದು. ಈಗ ನೀರಾವರಿ ಕೊಟ್ಬಿಡಿಯಪ್ಪ ಅಂತಂದ್ರೆ ಥಂಡಿಗೆ ಅದಕ್ಕೆ ಬೆಳೆ ಕಮ್ಮಿ ಆಗುತ್ತೆ ಸರ್, ಸುಮ್ಮನೆ ಬೆಳೆ ಜಾಸ್ತಿ ಆಗುತ್ತೆ ಸರ್. ಇದು ಹಾಗಾಗಿ ಅದನ್ನ ನೀರಾವರಿಗೆ ಭಾಳ ಮಾಡಕ್ ಸೂಕ್ತ ಅಲ್ಲ ಸರ್, ಮಸಾಲೆಗೆ ಮಾಡಕ್ ಸೂಕ್ತ ಸರ್ ನೀರು ಕೊರತೆ ಇದೆ ಅನ್ನೋ ಚಿಂತೆ ನಿಮಗಿಲ್ಲ? ನಮ್ಗೆ ಯಾಕೆಂದ್ರೆ ಕೆರೆ ಇದೆ ಅಲ್ಲ ಸರ್. ಕೆರೆ ಇದೆ, ಹಾಂ ಆದ್ರೆ ಕೊರತೆ ಆದ್ರೂ ಈ ಬೆಳೆಗೇನ್ ಸಮಸ್ಯೆ? ಸಮಸ್ಯೆ ಇಲ್ಲ ಸರ್, ಸಮಸ್ಯೆ. ಡ್ರಿಪ್ ಮುಖಾಂತರ ಆದ್ರೂ ಕೂಡ ಇದು ಮಾಡ್ಕೋಬಹುದು ಸರ್. ಸ್ವಲ್ಪ ಇದ್ರೂ ಸಾಕು. ಹಾಂ ಸರ್, 2 ಇಂಚ್ ನೀರು ಇದ್ರೆ ಸಾಕು ಸರ್. ಬಸವರಾಜ್ ಅವರು ಏನು ಓದಿರಿ ನೀವು? ಸರ್ ನಾನು 10th ಮುಗಿದಿದ್ದೆ ಸರ್ ಲಾಸ್ಟ್. 10ನೇ ಕ್ಲಾಸ್ ಓದಿದಿರಿ. ಹಾಂ ಸರ್. ಕೃಷಿಯಲ್ಲಿ ಇನ್ನೂ ಹೆಚ್ಚು ತಿಳ್ಕೊಳ್ಬೇಕು, ಏನಾದ್ರೂ ಕಲಿಬೇಕು, ಅಲ್ಲೋಗಿ ತಿಳ್ಕೊಬೇಕು, ಏನಾದ್ರೂ ತರಬೇತಿ ಸಿಗ್ತದಾ, ಈ ಥರದ ಹುಡುಕಾಟ ಇದೆಯಾ ನಿಮ್ಮಲ್ಲಿ? ಇದೆ ಇತ್ತ? ಸರ್, ಅದರಲ್ಲಿ ಏನಪ್ಪ ಅಂದ್ರೆ ಮನೆ ಸಮಸ್ಯೆಗಳು ಭಾಳ ಇದೆ, ಹಾಗಾಗಿ ಈಗ ನಮ್ಮ ಕೆಲಸ ಮುಗಿಸ್ಕೊಳೋ ತಡೆಗೆ ಎಷ್ಟು ಸಾಕಾಗ್ಬಿಡುತ್ತೆ ಸರ್. ಈಗ ನಾವು ಜಲ್ಲಿ ಧಾರವಾಡದಲ್ಲಿ ಕೃಷಿ ಮೇಳಕ್ಕೆ ಹೋಗ್ಬೇಕಂತ ಎಷ್ಟು ಹೊಸ ಹೊಸ ಬೀಜಗಳು ಬರ್ತದೆ ಸರ್. ಈಗ ಇದೇ ಸುಗಂಧರಾಜ ಇದೆಲ್ಲ ಸೆಂಟಿಗೆ ಭಾಳ ಹೋಗಿ, ಆ ಸೆಂಟಿಗೆ ಹೋಗಿ ಅದನ್ನ ಮಾರ್ಕೆಟಿಂಗ್ ನಾವು ಹುಡುಕ್ಬೇಕಂತ ನಾವು ಕಾಯ್ತಾ ಇದ್ವಿ, ಟೈಮಿಂಗ್ ಸಿಗ್ತಾ ಇಲ್ಲ. ಹೋಗ್ಬೇಕಲ್ವಾ, ಪ್ರಯತ್ನ ಮಾಡ್ಬೇಕು. ಒಬ್ಬನೇ ಆಗ್ಬಿಟ್ಟಿದ್ದೆ ಸರ್, ಈಗ ನೀರಿನ ಪರಿಸ್ಥಿತಿ ನಮ್ಮ ಕಡೆ ಭಾಳ ಇದಿದೆ ಸರ್, ಆಗ ಲೇಬರ್ ಪ್ರಾಬ್ಲಮ್ ಭಾಳ ಇದೆ. ಹಾಗಾಗಿ ಈಗ ನಮಗೂ ಅಂಗಡಿ ಇಡಬೇಕು, ಅವ್ರು ನಮ್ಮ ದೊಡ್ಡಣ್ಣ ಸಣ್ಣಣ್ಣ ಅಂಗಡಿ ಮೇಲೆ ಆಗುತ್ತಾರೆ. ಈಗ ನಾವು ಒಂದೇ ರೈತ ಆಗಿ ಇಲ್ಲಿ. ನೀವೊಬ್ಬರೇ? ಹಾಂ ಸರ್. ನಿಮ್ಮ ಮನೇಲಿ ಯಾರು ಕೆಲಸ ಮಾಡಲ್ಲ ಯಾರಿಲ್ಲ ಹೊಲದಲ್ಲಿ? ಹೊಲದಲ್ಲಿ ಏನೇ ಕೆಲಸ ಇದ್ರೂ ಬಸವರಾಜ್ ನಾ ಅವ್ರು ಒಬ್ಬರೇ ಬಸವರಾಜ್. ಮಾಡ್ತಾರೆ? ಹಾಂ ಸರ್. ಕುಟುಂಬದ ಯಾವ ಸದಸ್ಯರು ಇಲ್ಲ ಏನು ಇಲ್ಲ ಮಾಡಲ್ಲ. ಈಗ ರೀಸೆಂಟಾಗಿ ನನ್ನ ಮದುವೆ ಆಗಿ 3 ವರ್ಷ ಆಯ್ತು ಸರ್. ಈಗ ನನ್ನ ಹೆಣ್ಮಕ್ಳು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಮ ಮನೆಯವರು ಮಾಡ್ತಾ? ಹಾಂ ಸರ್ ಮನೆ. ಮತ್ತೆ ಹೂವಿಗೆ ಯಾವ್ದು ಕೆಲಸ ನಿಂದ್ರಿಸಿದ್ರು ಸರ್, ಬೆಳಿಗ್ಗೆ ಹೂವಿನ ಕಟಾವು ಮಾತ್ರ ನಿಂದ್ರಿಸಾಗಿಲ್ಲ. ಬೆಳಿಗ್ಗೆ ಎಷ್ಟೊತ್ತಿಗೆ ಶುರು ಮಾಡ್ತೀರಿ ಕಟಾವು? ಬೆಳಿಗ್ಗೆ 6 ಗಂಟೆಗೆ ಹೋಗ್ಬಿಡ್ತೀವಿ ಸರ್, 9 ಗಂಟೆಗೆಲ್ಲ ಮನೇಲಿ ಇರ್ತೀವಿ ಸರ್. ಹಾಗೆ ಕಟಾವು ಆದ ಕೂಡಲೇ ಅದಕ್ಕೆ ಕಳಿಸ್ಬೇಕು ನೀವು? ಹಾಂ ಸರ್, 9 ಗಂಟೆಗೆಲ್ಲ ಮಾರ್ಕೆಟಿಂಗ್ ಬೆಳೆ ಹೋಗಿ ಸರ್. ಯಾಕಂದ್ರೆ ಅವ್ರಿಗೆ ಮುಂದೆ ಈಗ ಆಹಾರ ಮಾಡಲಿಕ್ಕೆ ಅದು ಬೇಕೇ ಬೇಕಲ್ಲ ಸರ್ ಅವರಿಗೆ. ಹೌದು. ಹಾಂ ಸರ್. ಈಗ ಮಾರುಕಟ್ಟೆಯಲ್ಲಿ ಖರೀದಿದಾರರು ಮತ್ತು ರೈತರ ಸಂಬಂಧ ಹೇಗಿರ್ತದೆ? ನೀವು ಫಿಕ್ಸೆಡ್ ಖರೀದಿದಾರರಿಗೆ ಕೊಡ್ತಿರೋ ಅಥವಾ ಯಾರು ಬೆಲೆ ಜಾಸ್ತಿ ಕೊಡ್ತಾರೆ ಅವ್ರಿಗೆ ಕೊಟ್ಬಿಡ್ತೀರ? ಆಗಿಲ್ಲ ಸರ್, ಯಾಕಂದ್ರೆ ಫಿಕ್ಸ್ಡ್ ರೇಟ್ ಮಾಡಿದಂಪ ನಮಗೆ ಮಾರ್ಕೆಟ್ ಹೊಡ್ತಾ ಬಿಡುತ್ತೆ ಸರ್. 3 ತಿಂಗಳು ನಮಗೆ ಹೊಡ್ತಾ ಬಿಡ್ಬೋದು ಸರ್, 30 ರೂಪಾಯಿ ರೇಟ್ ಕೊಡ್ತೀವಿ. ಯಾಕಂತಂದ್ರೆ ಮಾರ್ಕೆಟ್ ಜಂಪ್ ಆದಲ್ಲಿ 30 ರೂಪಾಯಿದು ಬೇಕು ನಮಗೆ, 300 ರೂಪಾಯಿನೂ ಬೇಕು ಸರ್ ನಮಗೆ. ಹಾಗಾಗಿ ಫಿಕ್ಸೆಡ್ ಯಾವ ರೈತರು ಕೊಡಲೇಬಾರ್ದು ಅಂತ ನನ್ನ ಅನಿಸುತ್ತೆ. ಯಾರು ತಗೊಳ್ತಾರೋ ಅವ್ರಿಗೆ ಹಾಂ ಸರ್ ಕೊಟ್ಬಿಡ್ತೀರಿ. ಮಾರ್ಕೆಟ್ ಕೆಲವರು ರೈತರು ಏನು ಮಾಡಿರ್ತಾರೆ, ಒಪ್ಪಂದ ಅಂದರೆ ಎಷ್ಟರೇ ಇರಲಪ್ಪ ನಾನು ಈ ಬೆಲೆ ಕೊಡ್ತೀನಿ, ರೇಟ್ ಕಮ್ಮಿ ಇದ್ರೂ ಈ ಬೆಲೆ ಕೊಡ್ತೀನಿ, ರೇಟ್ ಜಾಸ್ತಿ ಇದ್ರೂ ನೀನು ಇದೇ ರೇಟಿಗೆ ಕೊಡಬೇಕು, ನಾನೇ ಖರೀದಿ ಮಾಡ್ತೀನಿ ಅನ್ನುವಂಥ ಒಂದು. ಅವರಿಗೆ ಹಣಕಾಸಿನ ತೊಂದರೆ ಇದ್ದಾಗ ಮಾತ್ರ ಅವರು ಏನೇನು ಅಮೌಂಟ್ ತೊಗೊಂಡಿರ್ತಾರೆ ಸರ್, ಆ ಅಮೌಂಟಿಗೆ ಮಾತ್ರ ಅವರು ಅವ್ರ ಅಮಲ ಅವಲಂಬಿತ ಹೋಗ್ತಾರ ಹೊರತಾಗಿ ಬೇರೆ ಇದ್ರಲ್ಲಿ ಹೋಗಲ್ಲ ಸರ್. ಈಗ ನನಗೆ ಹಣ ಅವಶ್ಯಕತೆ ಇಲ್ಲಲ್ಲ ಸರ್, ಮಾರ್ಕೆಟ್ ಅವಶ್ಯಕತೆ. ಮಾರ್ಕೆಟ್? ಹಾಂ ಸರ್. ಯಾರು ಚೆನ್ನಾಗಿ ಬೆಲೆ ಹಾಂ ಕೊಡ್ತಾರೆ ಸರ್ ಕಳಿಸ್ಕೊಡ್ತಾರೆ. ಅದೇ ಬೆಳಿಗ್ಗೆ ಅದ್ರ ಸಲುವಾಗಿ ನಾವು ಬೆಳಿಗ್ಗೆ ಎಲ್ಲ ಬಿಟ್ಟು ಅದಕ್ಕಾಗಿ ಮೀಸಲಿಡ್ತೀವಿ ಅಂತಂದ್ರೆ ನಮಗೆ 1 ರೂಪಾಯಿ ಜಾಸ್ತಿ ಬರಲಿಲ್ಲಪ್ಪ ಅಂದ್ರೆ ಹೇಗೆ ಸರ್? ಹೌದು. ಹಾಂ ಸರ್. ಇವಾಗ ಮಳೆ ಬಂದ್ರೂ ನಾವು ತರ್ಕೋಬೇಕು, ಬಿಸಿಲು ಬಂದ್ರೂ ತರ್ಕೋಬೇಕು, ಗಾಳಿ ಬಂದ್ರೂ ತರ್ಕೋಬೇಕು ಸರಿ. ಆ ಮಿಶ್ರ ಇದಾದ್ನಪ್ಪ ಅಂತಂದ್ರೆ ನಮಗೆ ಅದೆಲ್ಲ ಬೇಸಾಯ ಪದ್ಧತಿ, ಇಲ್ಲಪ್ಪ ಅಂದ್ರೆ ನಮಗೆ ಬೇರೆ ಇದಾಗಲ್ಲ. ಯಾಕಂದ್ರೆ ಮಾರ್ಕೆಟ್ ಡೌನ್ ಆದಾಗೂ ನಾವು ಅದ್ರ ಬಗ್ಗೆ ತರ್ಕೋಬೇಕು ಸರ್. ಬೆಳೆ ಜಾಸ್ತಿ ಬಂದ ಅಂತೇಳಿ ಇನ್ನೊಂದು ಎಕರೆ ಮಾಡಕ್ ಹೋದ್ವಿ ಅಂದ್ರೆ ಸರ್, ಬೆಳೆನ ನಾವು ನಷ್ಟನೇ ಮಾಡ್ಕೊಂತೀವಿ ಹೊರತಾಗಿ ಬೆಳೆನ ಡೆವಲಪ್ಮೆಂಟ್ ನಾವು ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ 300 ರೂಪಾಯಿನೂ ಬೇಕು ನಮಗೆ, 30 ರೂಪಾಯಿನೂ ಬೇಕು ನಮಗೆ. ಬೇರೆ ಏನೇನು ಬೆಳೀತಾ ಇದ್ರಿ ಬಸವರಾಜ್? ಕಬ್ಬು ಬೆಳೀತಾ ಇದ್ದೀವಿ ಸರ್, ಭತ್ತ ಬೆಳೀತಾ ಇದ್ದೀವಿ, ಬಾಳೆ ಇದೆ ಸರ್. ನಮ್ಮ ಮೂಲತಃ ನಮ್ಮ ವಿಜಯನಗರದಲ್ಲಿ ಬಾಳೆ ಸರ್, ಬಾಳೆ ಏಲಕ್ಕಿ, ಸುಗಂಧಿ, ಸಕ್ಕರೆ. ನೀವು ಯಾವ್ದು ಬೆಳೀತಿದ್ರಿ? ನಮ್ದು ಏಲಕ್ಕಿ ಇದೆ, ಸುಗಂಧಿ ಇದೆ, ಸಕ್ಕರೆ ಇದೆ. ಹೌದಾ? ಹಾಂ ಸರ್. ಅದು ಎಷ್ಟು ಎಕರೆ ಇದೆ ಸರ್? ಎಲ್ಲ ಕ್ರಾಪ್ ಅಲ್ಲಿ 2 ಎಕರೆ 2 ಎಕರೆ 2 ಎಕರೆ. ಇದು ಮಾತ್ರ ಸುಗಂಧರಾಜ್ ಮಾತ್ರ ಈಗ ಕಮ್ಮಿ ಮಾಡಿದೆ ಸರ್. ಯಾಕಂದ್ರೆ ಮನೇಲಿ ಪರಿಸ್ಥಿತಿ ಈಗ ಮಗಳು ಸಣ್ಣ ಇದೆ, ನಮ್ಮ ಮಿಸಸ್ ಕರ್ಕೊಂಡೋಗಕ್ ಆಗಲ್ಲ, ಲೇಬರ್ ಸಮಸ್ಯೆ ಕೂಡ ಭಾಳ ಇದೆ. ಹಂಗಾಗಿ ಈ ಸಲ 1/2 ಎಕರೆ ಮಾಡ್ಕೊಂಡಿದ್ದೀನಿ ಸರ್. ಈಗ ಲೇಬರ್ ಸಮಸ್ಯೆ, ಲೇಬರ್ ಸಮಸ್ಯೆ ಅನ್ನೋದು ಪ್ರತಿಯೊಬ್ಬ ರೈತರಲ್ಲೂ ಕೇಳಿ ಬರ್ತಾ ಇದೆ. ಹಾಂ ಸರ್. ಲೇಬರ್ಗಳು ಇಲ್ಲವೋ ಹಾಂ ಸರ್, ಅಥವಾ ಈ ರೀತಿ ಕೆಲಸ ಮಾಡುವಂತ ಲೇಬರ್ಗಳಿಲ್ವೋ? ಲೇಬರ್ ಇದಾರೆ ಸರ್, ಲೇಬರ್ ಇಲ್ಲ ಅಂತ ಹೇಳ್ತಾ ಇಲ್ಲ. ಒಂದು ಮಾರ್ಕೆಟ್ ಚೂಸ್ ಮಾಡ್ಕೊಂತಾರೆ ಸರ್. ಈಗ 150 ರೂಪಾಯಿ ನಮ್ದು ಲೇಬರ್ ಚಾರ್ಜ್ ಸರ್. 150 ರೂಪಾಯಿ ಯಾಕ ಸುಮ್ಮನೆ ನಾವು ಅಷ್ಟೊತ್ತಿಗೆ ಹೋಗ್ಬೇಕು? ಅದರಲ್ಲಿ ಕೂಡ ಈಗ ಎಲ್ಲೆಲ್ಲಿ ಲೇಬರ್ ಕೊರತೆ ಇದೆ ಅಲ್ಲಲ್ಲಿ ಚೂಸ್ ಮಾಡಿಕೊಂಡು ಆಮೇಲೆ ಎಲ್ಲೆಲ್ಲಿ ಜಾಸ್ತಿ ನಮಗೆ ಕೂಲಿ ಕೊಡ್ತಾರೆ ಅಂತೇಳಿ ಅದ್ರ ಬಗ್ಗೆ ಹೋಗ್ತದೆ ಸರ್. ಹಂಗಾಗಿ ಈ ವ್ಯವಸಾಯದಲ್ಲಿ ಆರ್ಥಿಕ ಇವಾಗ ಪರಿಸ್ಥಿತಿ ಹೆಂಗೆ ಕೆಟ್ಟಿದೆ ಅಂತ ಸರ್. ಈಗ ಪ್ರತಿಯೊಬ್ಬರು ವ್ಯವಸಾಯಕ್ಕೆ ಇಷ್ಟಪಡಲ್ಲ ಸರ್. ಮಾಡಲಿಸಮ್ ಸರ್. ಈಗ ಪ್ರತಿಯೊಂದು ಮಿಷನ್ ಕೆಲ್ಸಕ್ಕೆ ಹೋದ್ನಪ್ಪ ಅಂದ್ರೆ ಕಾಂಟ್ರಾಕ್ಟ್ ಇರೋ ತಗ ನಾವು ಮಾಡಿದ್ರೆ ಸರ್, ಆಮೇಲೆ ಅದ್ರ ರೆಸ್ಟ್ ಸಿಗುತ್ತೆ, ಇದ್ರ ರೆಸ್ಟ್ ಸಿಗಲ್ಲ. ಇದು ನಮಗೆ ನೀರಿನ ಕೊರತೆ ಏನಂದ್ರೆ ಸರ್, ಈಗ ಬೆಳಿಗ್ಗೆ ಸಿಗ್ಬೋದು, ಮಧ್ಯಾಹ್ನ ಸಿಗ್ಬೋದು, ರಾತ್ರಿ ಸಿಗ್ಬೋದು. ಲೇಬರ್ಗೆ ಟೈಮ್ ಇಟ್ಟು ನಾವು ಇದು ಮಾಡ್ಬೋದು, ಆ ಟೈಮ್ ನಮ್ಗೆ ಅವ್ರು ಮೇಂಟೈನ್ ಮಾಡಲ್ಲ ಸರ್. ಈಗ ನಮಗಂತೂ ನಮ್ಮ ಹೊಲ ನಾವು ಮಾಡಲೇಬೇಕು, ನಾವು ಹೋಗ್ಲೇಬೇಕು. ಪ್ರತಿಯೊಂದು ರೈತರ ಮೇಲೆ ನಾವು ಆಗ್ಬಿಟ್ಟಪ್ಪ ಅಂತಂದ್ರೆ ನಮಗೆ ಇದಾಗಲ್ಲ. ನಮಗೆ ಮೇನ್ ಪ್ರಾಬ್ಲಮ್ ಏನಂದ್ರೆ ಸರ್, ನೀರಿನ ಪ್ರಾಬ್ಲಮ್. ಯಾಕಂತಂದ್ರೆ ಯಾವಾಗ ಯಾವ ಟೈಮಿಗೆ ನಮಗೆ ನೀರು ಸಿಗುತ್ತವಪ್ಪ ಅಂಬೋದು ನಮಗೆ ಗೊತ್ತಾಗಲ್ಲ. ಇವಾಗ ನಮ್ಮ ಬಳೆ ದೊಳಿತೀನಿ ಸರ್, ಪಟ ಗೆಜ್ಜೆ ಆಮೇಲೆ ಗುನ್ನಿ ಗಿನ್ನಿ ಅಂತ ನಾವು ಮಾಡ್ಕೊಂಬಿಡ್ತೀವಿ ಸರ್. ಹೌದಾ? ಈ ಕೆಡಗಿದೆ ಸರ್, ಆ ಕೆಡಗಿ ಈಗ ಆಗ್ತಾ ಇಲ್ಲ. ಈ ಕೆಡಗ ಅಂದ್ರೆ ನೀರ್ ಬಸಿಲಿಕ್ಕೆ ಸರ್. ಪಟ ಅಂದ್ರೆ ಏನು? ಪಟ ಅಂದ್ರೆ ಮಣ್ಣು ಅದ ಮಾಡ್ತಾರೆ ಸರ್. ಅದೇ ಮಾಡೋದು. ಹಾಂ ಸರ್. ಆಮೇಲೆ ಆಮೇಲೆ ಅತಿಯಾದ ನೀರನ್ನ ತೇವಾಂಶ ಇರುತ್ತಲ್ಲ ಸರ್. ಗೆಜ್ಜೆ ಅಂತ ಏನು ಹೇಳ್ತೀರಿ? ಈಗ ಕಟಾವ್ ಮಾಡಿದ್ಯಲ್ಲ ಸರ್, ವೇಸ್ಟೇಜ್ ಏನ ಇದ್ರದ್ದು ಕಾಂಪೋಸ್ಟಿಗೆ ಅದನ್ನ ಇದು ಮಾಡ್ಕೊಳ್ಳಿ ಸರ್, ಅದ್ರ ಮೇಲೇನೆ ಪಟ ಅನ್ನ ಸರ್. ಡ್ರೈ ಇದು ಕಮರ್ಷಿಯಲ್ ಕ್ರಾಪ್ ಆಗಿದೆ, ಒಳ್ಳೆ ಲಾಭ ಕೊಡ್ತಾ ಇದೆ, ಅದರಲ್ಲಿ ನಿರಂತರವಾಗಿ ಅಲ್ಲಿ ತೊಡ್ಕೊಳ್ಳಬೇಕು. ಬಾಳೆ ಕಬ್ಬು ಇವುಗಳಲ್ಲಿ ಹೇಗೆ ತೊಡ್ಕೊಳ್ತಾರೆ, ಇದನ್ನ ಹೇಗೆ ಮ್ಯಾನೇಜ್ ಸರ್. ಮಾಡ್ತಾರೆ? ಬಾಳೆ ಕಬ್ಬು ನಮಗೆ ಏನಪ್ಪ ಅಂದ್ರೆ ಸರ್, ಇದು ಕಬ್ಬು ನಮಗೆ ನಾಟಿ ಮಾಡಿ ಬೋದು ಹೊಡೆಯ ತಕ್ಕ ನಮಗೆ ಭಾಳ ಆಯ್ತು. ಅದ ಟೈಮಿಂಗ್ ನಾವು 9 ಗಂಟೆ ಅಂತಲ್ಲ ಸರ್, ಇದು ಯಾಕಂದ್ರೆ ಬೆಳಿಗ್ಗೆ 6 ಗಂಟೆ ಹೋಗುತ್ತೆ, ಆಮೇಲೆ ಕೆಲಸ ಇರಲ್ಲ. ಆಮೇಲೆ ಕೆಲಸ ಇರಲ್ಲ ಹೂವಿನಲ್ಲಿ ನಮಗೆ, ಆಮೇಲೆ ಅದರಲ್ಲಿ ಹೋಗ್ಬಿಡ್ತೀವಿ ಸರ್ ನಾವು. ಓ ಹೀಗೆ. ಹಾಂ ಸರ್, ಅದೊಂಥರ ಪಾರ್ಟ್ ಟೈಮ್ ಜಾಬ್ ಇದೆ ಸರ್ ನಮಗೆ. ಅಂದ್ರೆ ನಿರಂತರವಾಗಿ ನೀವು ತೊಡ್ಕೊಂಡೇ ಇರ್ತೀರ? ಹಾಂ ಸರ್, ಕಬ್ಬಿಗೆ ಬಾಳಿಗೆ ಅಂತೂ ನಾವು ನಿರಂತರ ಹೋಗೋಕ್ಕಾಗಲ್ಲ ಸರ್, ಇದಕ್ಕಂತೂ ಹೋಗ್ಲೇಬೇಕಲ್ಲ ಸರ್. ಈಗ ಇದಕ್ಕೆ ಬೆಳಗ್ಗೆ ಬೇಕೇ ಬೇಕು. ಬೇಕೇ ಬೇಕು ಸರ್, ಇದು ನೀರು ಗೆಜ್ಜೆಗುನಿ ಇದಕ್ಕೆ ಏನು ಬೇಕು ಇದಕ್ಕೆ ಕೊಡ ಪ್ರಮಾಣಗಳೆಲ್ಲ ವಾರಲ್ಲಿ ಮಾಡ್ಕೊಂಬಿಟ್ಟಿದ್ದಾರೆ ಸರ್ ಅದನ್ನ. ಮತ್ತೆ ಅದರಲ್ಲಿ ನಮಗೆ ಹೋಗ ನೆಸಡಿ ಇರೋಲ್ಲ ಸರ್ ಅದು. ನೀ ಕಬ್ಬು ಅಷ್ಟೇ ಸರ್, ನಾಟಿ ಮಾಡಿ ಬೋದ್ ಮಾಡತಕ್ಕ ನಮಗೆ ಅದರಲ್ಲಿ ಕೆಲಸ ಇರುತ್ತೆ ಸರ್. ಆಮೇಲೆ ವಾರಕ್ಕೊಂದ್ಸಲ ಸರ್ ಏನೋ ನೀರಿಗಾದ್ರೆ ಹೋಗು ಸರ್ ಅಷ್ಟೇ. ಆಮೇಲೆ ಆ ಕಡೆಯಿಂದ ಬೋದಾದ್ಮೇಲೆ ಆ ಕಡೆಗೆ ಒಂದು ವಾರದ ಮೇಲೆ ಒಂದು ಕಳೆ ಒಂದು ಬರುತ್ತೆ ಸರ್, ಆ ಕಳೆ ಲೇಬರ್ ಕರ್ಕೊಂಡು ಕಳೆ ಒಂದು ತಗ್ಸ್ಕೊಂಡ್ಬಿಟ್ಟೆ ಸರ್. ಆಮೇಲೆ ಏನು ಕೆಲಸ ಇರುತ್ತೆ ಸರ್? ಕಬ್ಬು, ಭತ್ತ, ಬಾಳೆ ಇವೆಲ್ಲ ಬೆಳೀತಾ ಇದ್ದೀರಿ. ಹಾಂ ಸರ್. ಕೃಷಿಯಲ್ಲಿ ಸಾವಯವ ಪದ್ಧತಿ ಇತ್ತೀಚೆಗೆ ಹೆಚ್ಚು ಕೇಳಿ ಬರ್ತಾ ಇದೆ, ರೈತರು ಈ ಪದ್ಧತಿಗೆ ಹೆಚ್ಚು ಒಳಗಾಗ್ತಾ ಇದ್ದಾರೆ ಅಂತ, ಹಾಂ ಸರ್. ನಿಮ್ಮ ಕೃಷಿ ಪದ್ಧತಿ ಹೇಗಿದೆ? ಸರ್, ಒಂದು ಹಳೆಯ ಪದ್ಧತಿಯನ್ನ ಮುಂದುವರ್ಸ್ಕೊಂಡು ಹೋಗಪ್ಪ ಅಂತಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಮಾಡೋರು ಯಾರಿಲ್ಲ, ದನ ಕಟ್ಬೋದು ಮನೆಯಲ್ಲಿ ಮಾಡೋರು ಯಾರಿಲ್ಲ, ಈಗ ನಮ್ಮ ತಾಯಿ ಮಾಡಿದ್ದೆ ಲಾಸ್ಟ್. ಈಗ ನಿಮ್ಮ ಭೂಮಿಗೆ ಕೊಟ್ಟಿಗೆ ಗೊಬ್ಬರ ಬೇಕು, ಸಗಣಿ ಗೊಬ್ಬರ ಬೇಕು, ಖರೀದಿ ಮಾಡಬೇಕು, ಹಾಂ ಸರ್. ಹೊರಗಡೆ ಕಡೆ ಎಲ್ಲಿಂದ ತರ್ತೀರಿ? ಹೊರಗಡೆ ಈಗ ಊರಿಂದ ಊರಿಗೆ, ಈಗ ನಮ್ಗೆ ಕೊಪ್ಪಳ ಗೋಶಾಲೆಯಿಂದ ಬರುತ್ತೆ ಸರ್, ಆಮೇಲೆ ಗಂಗಾವತಿ ಗೋಶಾಲೆಯಿಂದ ದನಗಳು ಬರುತ್ತೆ ಸರ್ ವರ್ಷಕ್ಕೊಂದ್ಸಲ. ದನಗಳನ್ನ ಎಲ್ಲ ನಾವು ಒಂದು ಕಡೆಗೆ ನಾವು ಇದು ಮಾಡಿ ಅವರಿಗೆ ಮಾರ್ಜಿನ್ ಇರುತ್ತೆ ಸರ್ ಒಂದು ನೈಟ್. ಹೌದಾ? ಹಾಂ ಸರ್. ಅವ್ರನ್ನ ನಿಮ್ಮ ಹೊಲದಲ್ಲಿ ಹಾಂ ತರ್ಪಿಸ್ಕೊಳ್ಳಿ. ಸರ್, ತರಿಸಿದೇವಪ್ಪ ಅಂತಂದ್ರೆ ಸರ್ ಅವರಿಗೆ ಎಷ್ಟು ದಿನ ಬೇಕಾಗುತ್ತೆ ಅವ್ರ ತರ್ಬ? ಅವ್ರಿಗೆ ನಾವು ಎಷ್ಟು ದಿನ ನಾವು ಇಟ್ಕೊಂತೀವಿ ಅದ್ರ ಮೇಲೆ ಹೋಗುತ್ತೆ ಸರ್. ಅವರು ಊರಿಂದ ಊರಿಗೆ ಹೋಗ್ತಾ ಇರ್ತಾರೆ ಸರ್, ಈ ಕುರಿ ಆಯ್ತು ದನ ಆಯ್ತು, ಅವ್ರಿಗೆ ಒಂದು ದಿವಸ ರಾತ್ರಿ ಒಂದು 200-250 ರೂಪಾಯಿ ಅಂತ ಇರೋದು ಅಂತಿರುತ್ತೆ ಸರ್. ಈಗ ಆಮೇಲೆ ಈಗ ಕೊಪ್ಪಳ ಆಮೇಲೆ ಗಂಗಾವತಿ ಆಕಳಿಗೆ 5 ರೂಪಾಯಿ ಒಂದು ಆಕಳ ಇದೆ ಸರ್. ಓಹೋ. ಹಾಂ ಸರ್. ನಾವು ಆಕಳಕ್ಕೆ ನಾವು 5 ರೂಪಾಯಿ ಕೊಟ್ಟರು ಕೊಡ್ಬೋದು, ಇಲ್ಲ ಅಂತಂತಂದ್ರೆ ಒಂದು ಫಿಕ್ಸ್ ಟೇಬಲ್ ಒಂದು ಇದಿರುತ್ತೆ ಸರ್, ಅಮೌಂಟ್ ಇರುತ್ತೆ, ಆ ಅಮೌಂಟ್ ಕೊಟ್ಟು ಕೂಡ ನಾವು ಇದು ಮಾಡ್ಕೋಬೋದು ಸರ್, ತರ್ಬೋದು ಸರ್ ನಮ್ಮ ಗದ್ದೆಯಲ್ಲಿ. ಆ ಪದ್ಧತಿಯನ್ನು ನೀವು ಅನುಸರಿಸ್ತಾ ಹಾಂ ಇದ್ದೀರಿ. ಸರ್. ಇದಲ್ದನೆ ಈಗ ನೀವು ಭತ್ತ ಏನು ಬೆಳೀತಾ ಹಾಂ ಇರ್ತೀರಲ್ವಾ, ಸರ್. ಬೇರೆ ರಾಸಾಯನಿಕ ಅಂದ್ರೆ ಔಷಧಿಗಳು ಹಾಂ ಬಳಕೆ, ಸರ್. ಅದಕ್ಕೆ ಪರ್ಯಾಯವಾಗಿ ಜೈವಿಕ ಔಷಧಿಗಳನ್ನ ತಯಾರು ಮಾಡಿಕೊಳ್ಳುವಂತ ಒಂದು ವಿಧಾನಗಳು ಇದಾವೆ. ಹಾಂ ಸರ್. ಈಗ ನೀರಿನ ಜೊತೆಗೆ ಅದೇ ಸರ್. ಹರಿಸೋದಾಗಿರ್ಬೋದು, ಮಣ್ಣಿಗೆ ಮಿಕ್ಸ್ ಹಾಂ ಸರ್. ಮಾಡೋದಾಗಿರ್ಬೋದು, ಪಂಚಗವ್ಯ ಈ ತರ ಅದೇ ಗೋಕೃಪಾಮೃತ ಇಗೋ ಅಂತ ಹೇಳಿ. ಇಂಥವೆಲ್ಲ ಮಾಡ್ತಾ ಇದ್ದೀರಾ ಸರ್ ಇದೆ ಸರ್. ನೀವು ಮಾಡ್ತಾ ಹಾಂ ಇದ್ದೀರಾ, ಸರ್. ಪ್ರಾಕ್ಟೀಸ್ ಮಾಡ್ತಾ ಕಾಳಸಿದ್ದೇಶ ಸ್ವಾಮಿಗಳು ಇವರು ಇಲ್ಲಿ ಸರ್ ಅಮ್ಮ ಮಠದಲ್ಲಿ ಬಂದಿದ್ರು. ಇವಾಗ ಅದು ಗೋಕೃಪಾಮೃತ ಅಂತ ಹೇಳಿ ಅಲ್ಲಿಂದ ಅವಾಗಿಂದಲ್ಲಿ ಹೋಗಿ ಅದೇನ ಗೋಕೃಪಾಮೃತ ತಗೊಂಡ್ಬಂದು ನನ್ನ ಡ್ರಮ್ ನಲ್ಲಿ 2 ಕೆಜಿ ಬೆಲ್ಲ ಹಾಕಿ ಒಂದು ಲೀಟ್ರಿಗೆ ಅದನ್ನ ನಾನು ಇವಾಗ ನಮ್ಗೆ ಹೂವಿಗೆ ಸರ್ ಇದನ್ನ ಗೋಕೃಪಾಮೃತ ಕೊಟ್ಟಾಗಿಂದ ನನಗೆ ವೈಟ್ ಸ್ಟ್ರಿಪ್ಸ್ ಕಮ್ಮಿ ಆಗಿದೆ, ಇಳುವರಿ ಕೂಡ ಇದೆ. ಯಾಕಂದ್ರೆ ಇಲ್ಲ ಕೊರತೆ ಆಗಿಲ್ಲ ಸರ್, ಅದನ್ನ ಸ್ಪ್ರೇ ಮಾಡ್ಬಿಡ್ತೀವಿ ಆಮೇಲೆ ವಿತ್ ಬೆಡ್ಡಿಗೆ ಟ್ರೆನ್ಸ್ ಮಾಡ್ತೀವಿ ಸರ್. ಓಹೋ. ಹಾಂ ಸರ್. ಸೊ ಆಮೇಲೆ ನಿಮಗೆ ಇನ್ನೊಂದು ಈಗ ಸುಗಂಧರಾಜ ಕಡ್ಡಿ ಬರುತ್ತೆ ಸರ್, ಅದನ್ನ ಸಾಲಿಂದ ಸಾಲಿಗೆ ಎರಡು ಮಾಡ್ಕೊಂಡ್ಬಿಡ್ತೀವಿ ಸರ್. ಅದು ಸೆಂಟ್ರಲ್ ಹಾಕ್ಬಿಟ್ನಪ್ಪ ಅಂತಂದ್ರೆ ಈ ಗೋಕೃಪಾಮೃತ ನಾವು ಟ್ರೆಂಚಿಂಗ್ ಏನ್ ಮಾಡ್ತೀವಿ ಸರ್, ಅದನ್ನ ಸೆದ್ಬಿಡೋದು ಅದೇ ಗ್ರೋ ಪ್ರಮೋಟ್ ಆಗ್ಬಿಡ್ತು ಸರ್ ನೆಲದಲ್ಲಿ, ಅದೇನು ವೇಸ್ಟೇಜ್ ಆಗಲ್ಲ ಸರ್. ಸೊ ನೀವು ಈ ತರ ಒಂದು ಜೈವಿಕ ಹಾಂ ಸರ್. ಕ್ರಮಗಳನ್ನು ಬಳಸ್ತಾ ಹಾಂ ಸರ್. ಇದ್ದೀರಿ, ಅದು ಲಾಭದಾಯಕವಾಗಿದೆ. ಹಾಂ ಸರ್. ಆಮೇಲೆ ಇದು ಮಾಡಿದಾಗಿಂದ ರಾಸಾಯನಿಕ ಬಹಳ ಕಮ್ಮಿ ಮಾಡಿದ್ದೀನಿ ಸರ್. ಬಿಟ್ಬಿಟ್ಟಿದ್ದೀರಿ ಹಾಂ ಸರ್, ಕಡಿಮೆ ನಾ ಪ್ರಮಾಣದಲ್ಲಿ. ಕಡೆ ಯಾಕಂದ್ರೆ ಅದು ಕಾಂಪೋಸ್ಟ್ ನಮಗೆ ಎಕ್ಸಸ್ ಕೊಡ್ದಾಗಿಂದ ರೂಟ್ ಪ್ರಮಾಣ ಜಾಸ್ತಿ ಆಗುತ್ತಲ್ಲ ಸರ್. ಈಗ ಸಾವಯವ ಇದನ್ನ ನಾವು 1 ವರ್ಷ ಆಯ್ತು ಸರ್ ಈಗ. ಈಗ ಅದನ್ನ ಒಂದೊಂದು ತೋಟದಲ್ಲಿ ಒಂದು ಬೇರಲ್ಲಿ ಇಟ್ಬಿಟ್ಟಿದ್ದೀನಿ, ಯಾವಾಗ ನಾವು ನೀರು ಮಾಡ್ತೀವಿ ಅವಾಗ ಒಂದು ಟ್ಯಾಪ್ ಮಾಡ್ಬಿಡ್ತೀವಿ ಸರ್ ಅದನ್ನ, ಆ ಟ್ಯಾಪಿನ ಜೊತೆ ಬಿಟ್ಬಿಡ್ತೀವಿ. ಹಾಗಾಗಿ ನಮಗೆ ಕಾಂಪೋಸ್ಟ್ ಆಮೇಲೆ ರೂಟ್ ಪ್ರಾಬ್ಲಮ್ ಇದಾದಂಗೆಲ್ಲ ನಮಗೆ ರೋಗಗಳು ನಮಗೆ ಅಷ್ಟು ಕಾಣಲ್ಲ ಸರ್. ಕಾಣ್ತಾ ಇಲ್ಲ. ಹಾಂ ಸರ್. ಸೊ ಇದು ಉಪಯೋಗವಾಗಿದೆ. ಉಪಯೋಗ ಸರ್. ಸೊ ಈ ತರದ ಪದ್ಧತಿಗಳನ್ನ ನಿಮಗೆ ಉಪಯೋಗವಾಗಿದೆ, ಹಾಂ ಸರ್. ನಿಮ್ಮ ಅಕ್ಕಪಕ್ಕದ ರೈತರು ಇದನ್ನ ಅನುಸರಿಸೋದಕ್ಕೆ, ನಿಮ್ಮಿಂದ ಇದನ್ನ ಕಲಿಯೋದಕ್ಕೆ, ಹಾಂ ಸರ್. ನೀವು ಬೇರೆಯವರಿಗೆ ಹೇಳೋದಕ್ಕೆ ಹಾಂ ಸರ್. ಈ ಚಟುವಟಿಕೆಗಳು ನಡೀತಾ ಇದಾರೆ ಇದಾವ? ಸರ್, ಇಬ್ರು 3 ಇದಾರೆ, ಇನ್ನು ಉಳ್ಕಿದಾರ. ಅದನ್ನ ಡೈಲಿ ಏನಂದ್ರೆ ಸರ್, ಈಗ ಬೆಲ್ಲ ಪ್ರಮಾಣ ಮಾಡೋದ್ರಿಂದ ಅದನ್ನ ಡೈಲಿ ಒಂದ್ಸಲ ಡ್ರಮ್ಮಿಗೆ ಹೋಗಿದೀವಪ್ಪ ಅಂದ್ರೆ ಸರ್, ಸರ್ ಈಗ ಅದನ್ನ ಡೈಲಿ ಒಂದ್ಸಲ 2 ಸಲ ಅದನ್ನ ತಿರ್ಬೇಕು ಸರ್. ಅದನ್ನ ಆ ತಿರುವ ಸಲ ಡೈಲಿ ಅದಕ್ಕೆ ಯಾಕೆ ಹೋಗ್ಬೇಕು ಅಂತ ಹೇಳಿ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ. ಈಗ ನಾನಂತೂ ಹೂವಿನ ಬೇಸಾಯ ಮಾಡ್ತಾ ಇದ್ದೀನಿ ಸರ್, ನಾನಂತೂ ರೆಗ್ಯುಲರ್ ಹೋಗೇ ಹೋಗ್ತೀನಿ. ಹಾಗಾಗಿ ಇವಾಗ ಹೂವಿನಿಂದ ಕಟಾವ್ ಆದ್ಮೇಲೆ ಮತ್ತೆ ಇನ್ನೊಂದು ಗದ್ದೆಗೆ ಹೋಗೇ ಹೋಗ್ತೀನಿ. ಹಾಗಾಗಿ ಆ ಡ್ರಮ್ಮಿಗೆ ಮತ್ತೆ ಹೆಂಗಿದ್ರು ಡೈಲಿ ಅದಕ್ಕೊಂದ್ಸಲ ರೂಟ್ ಮಾಡಿ ತಿರ್ಲೇಬೇಕು ಸರ್ ಅದನ್ನ. ಹಾಗಾಗಿ ನಾವು ಅದ್ರ ಬಗ್ಗೆ ತಲೆ ಹೋಗ್ಬಿಟ್ಟಿದ್ದಲ್ಲ ಸರ್, ಈಗ ಅದು ನಮಗೆ ಅಡಾಪ್ಟ್ ಆಗ್ಬಿಟ್ಟಿದೆ. ಒಳ್ಳೇದು ಬಸವರಾಜ್ ಅವರೇ. ಸುಗಂಧರಾಜ ಹೂವು ಒಂದು ಲಾಭದಾಯಕವಾಗಿರ್ತಕ್ಕಂಥ ಬೆಳೆ. ಹಾಂ ಸರ್. ಸರಿಯಾದ ಹಾಂ ಅಂದ್ರೆ ಸರ್. ಲೆಕ್ಕಾಚಾರದಲ್ಲಿ ಒಬ್ಬ ರೈತ ಅದನ್ನ ಬೆಳೆದ ಅಂದ್ರೆ ಹಾಂ ಸರ್. ಮಾರ್ಕೆಟ್ನ ಬೇಡಿಕೆ ಯಾವಾಗಿರುತ್ತೆ, ಅದಕ್ಕೆ ಸಕಾಲಕ್ಕೆ ನೀವು ಅದನ್ನ ಸರಿಯಾಗಿ ಮಾಡಿಕೊಂಡ್ರೆ ಹಾಂ ಸರ್. ಒಳ್ಳೆ ಲಾಭದಾಯಕವಾಗಿದೆ ಅಂತಕ್ಕಂಥದ್ದು. ಹಾಂ ಸರ್. ಈ ಎಲ್ಲ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಹಾಂ ಸರ್. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸುಗಂಧರಾಜ ಹೂವಿನ ಕೃಷಿ ಅನುಭವ ಕುರಿತು ಶ್ರೀ ಬಸವರಾಜ್ ಹೂಗ